ಅಂತಃಪಾರಂ ಬಿಡಿಸಬೇಕು ಅಂದ್ರೆ ಅನಂತ್ಯಂ ಅಭಯಸ್ಯ ಪಾರಂ. ಕ್ರತೋರನಂತ್ಯಂ ಅಭಯಸ್ಯ ಪಾರಂ ಸ್ತೂಮ ಮಹದುರ್ಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೀರೋ ನಚಿಕೇತೋತ್ಯಸ್ರಾಕ್ಷೀ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗವ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಯೋಗಾದಿ ಅಲ್ಲ ಯೋಗಾಧಿಗಮೇನ. ಯೋಗಾದಿ ಅಂದರೆ ಯೋಗ ಎಟ್ಸೆಟ್ರಾ ಆಗ್ತದೆ. ಯೋಗಾದಿ ಅಂದರೆ ಯೋಗ ಬುದ್ಧಿ. ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಶೋಕೌ ಜಹಾತಿ ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗವ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಶೋಕೌ ಜಹಾತಿ. ಆತ್ಮನಃ ಮುಂಚಿನ ಭಾಷ್ಯ ಆತ್ಮನಃ ಅನುತ್ತಮಾಮಪಿ ದೃಷ್ಟ್ವಾ ಈ ಪ್ರಕಾರವಾದಂತಹ ಜಗತ್ತಿನ ಏನು ಸಾಂಸಾರಿಕ ಲಕ್ಷಣಗಳಿವೆಯೋ ಅವುಗಳಲ್ಲಿಯ ಅನುತ್ತಮ ಉತ್ತಮವಲ್ಲದೇ ಇರುವುದೆಲ್ಲವನ್ನೂ ದೃಷ್ಟ್ವಾ ಕಂಡುಕೊಂಡು ಧೃತ್ಯ ಧೈರ್ಯೇಣ ಇಸಿಕೊಟ್ಟು ಧೀರ ಧೀಮಾ ಧೃತ್ಯ ಧೀರ ಧೈರ್ಯೇಣ ಅದನ್ನೇ ಅತ್ಯಂತ ಆತ್ಮವಿಶ್ವಾಸದಿಂದ ಅತಿಸೃಷ್ಟವಾನಸಿ ಏತತ್ಸರ್ವಂ ಅತಿಸೃಷ್ಟವಾನಸಿ ಏನದು ಎಲ್ಲವೂ ಅಂದರೆ ಸಂಸಾರ ಭೋಗ ಜಾತಂ ಸಂಸಾರ ಭೋಗ ಜಾತಂ ಏತತ್ಸರ್ವಂ ಅತಿಸೃಷ್ಟವಾನಸಿ ಯಾಕಪ್ಪ ಅಂತಂದರೆ ಪರಮೇವ ಆಕಾಂಕ್ಷಂ ಪರಮಾತ್ಮನನ್ನು ಪರಮಾತ್ಮ ವಿದ್ಯೆಯನ್ನು ಯಾವುದನ್ನು ಪರಾವಿದ್ಯಾ ಎಂದು ಮುಂಡಕ ಉಪನಿಷತ್ತು ಈಗಾಗಲೇ ಹೇಳಿದೆಯೋ ಮುಂಡಕ ಉಪನಿಷತ್ತು ಪರಾವಿದ್ಯಾ ಎಂದು ಹೊಗಳಿದ್ದಾರೆ. ಅಂತಹ ಆ ಪರಮಶ್ರೇಷ್ಠವಾದಂತಹ ಜ್ಞಾನವನ್ನು ಪಡೆಯಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನೀನು ಇದೆಲ್ಲವನ್ನು ಇದೆಲ್ಲವಂದ್ರೇನು ಸಂಸಾರ ಭೋಗ ಜಾತಂ ಅನಿಷ್ಟ ಪರಂಪರೆಯಿಂದ ಕೂಡಿದ ಸಂಸಾರ ಭೋಗ ಜಾತಂ ಅತಿಸೃಷ್ಟವಾನಸಿ ಏತ ಸರ್ವಂ ಅತಿಸೃಷ್ಟವಾನಸಿ ಎಲ್ಲವನ್ನು ನೀನು ಓಹ್ ಬಿಟ್ಕೊಟ್ಟಿದ್ದೀಯಾ. ಅಹೋಬತ್ ಅಹೋಬತ್ ಏನು ಹೇಳಪ್ಪ ನಿನ್ನ ಬಗ್ಗೆ, ಎಂಥ ಉತ್ತಮ ಗುಣಗಳನ್ನು ಹೊಂದಿದ್ದೀಯ ನೀನು, ಅನ್ಪ್ಯಾರಲಲ್ ಅಂತ. ಅನುತ್ತಮ ಗುಣೋಸಿ ನಿನ್ನಂತಹ ಗುಣಗಳನ್ನು ಮತ್ತೊಬ್ರು ಯಾರೂ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಗುಣಗಳನ್ನು ನೀನು ಹೊಂದಿದೀಯ. ಅದು ಏನು ಬ್ರಹ್ಮವಿದ್ಯಾ, ತಂ ಆತ್ಮಾ ದುರ್ದರ್ಶಂ. ಕಷ್ಟ ಸಾಧ್ಯ, ಕಷ್ಟ ಸಾಧ್ಯ. ಗೂಢಂ, ಅತ್ಯಂತ ಗುಹ್ಯವಾಗಿ ಗುಹೆಯಲ್ಲಿ ಇಡಲ್ಪಟ್ಟಂತಹ ಮತ್ತು ಶ್ರೇಷ್ಠನಾದಂತಹ ಗೌವರೇಷ್ಠಂ ಪುರಾಣ, ಎಂದೆಂದಿಗೂ ಎಂದೆಂದಿನಿಂದಲೂ ಹೊಸವನೇ ಆಗಿದ್ದಂತಹ ಈ ಆತ್ಮನನ್ನು ಅಧ್ಯಾತ್ಮ ಯೋಗ ಅಧಿಗಮೇನ, ಪಾರಮಾರ್ಥಿಕವಾದ ಚಿಂತನೆಯ ಮೂಲಕವಾಗಿ ಅಧ್ಯಾತ್ಮ ಯೋಗ ಅಂದರೆ ಪಾರಮಾರ್ಥಿಕ ಚಿಂತನೆ ಅಧಿಗಮೇನ, ಯಾರು ಈ ಪಾರಮಾರ್ಥಿಕ ಚಿಂತನೆಯಲ್ಲಿ ತೊಡಗಿದ್ದಾರೋ, ಯಾರ ಮನಸ್ಸು ಬುದ್ಧಿಗಳು ಈ ಪಾರಮಾರ್ಥಿಕ ಚಿಂತನೆಯಲ್ಲಿ ತೊಡಗಿದೆಯೋ ಅಂಥವರು ದೇವಮತ್ವ ಪರಮಾತ್ಮನನ್ನು ತಿಳಿದವರಾಗ್ತಾರೆ. ಧೀರ, ಆ ವಿವೇಕಿಗಳಾದ ಯೋಗ್ಯರಾದ ಅವರು ಹರ್ಷ ಶೋಕೌ ಜಹಾತಿ, ಸುಖ ದುಃಖಗಳನ್ನು ಮೀರಿ ನಿಲ್ಲುತ್ತಾರೆ. ತಮ್ಮ ದುರ್ದರ್ಶನ, ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳಿಗೆ ಲಭ್ಯ ಇರೋದೇ ಎಷ್ಟೋ ಜನಕ್ಕೆ ಸರಿಯಾಗಿ ಕಾಣೋದಿಲ್ಲ. ಏನಲ್ಲ, ಒಂದು ಕುರುಡರ ಶಾಲೆಗೆ ಕರ್ಕೊಂಡು ಹೋಗಿದ್ರು ನನಗೆ ಶಿವಮೊಗ್ಗದಲ್ಲಿ, ಸುಮಾರು 25 ವರ್ಷಗಳೇ ಈ ಕಟ್ಟಡ ಹಾಗೂ ಪೂರ್ವದಲ್ಲಿ ಹೋದಾಗ ಆ ಹುಡುಗರು ಸ್ವಾಗತ ಮಾಡಿ ಕರ್ಕೊಂಡು ಹೋದರು. ಯಾರಿಗೂ ಕಂಡಿಲ್ಲ, ಅದು ಆರ್ ಎಸ್ ಎಸ್ನ ನಡೆಸ್ತಿದ್ರು. ಅಲ್ಲಿ ಹೋದಾಗ ಹುಡುಗರು ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಹೋದರು. ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದೆ. ಅಲ್ಲಿ ಹೊರಗಡೆ ವರಾಂಡದಲ್ಲಿ ವ್ಯವಸ್ಥೆ ಮಾಡಿದರು ಸಭೆಗೆ. ಅಲ್ಲಿ ಒಂದು ಕೊಲ್ಯಾಪ್ಸಬಲ್ ಗೇಟ್ ಇತ್ತು, ಜಗ್ಗೋದು ಹಾಕೋದು ಇರ್ತದ, ಅದು ಕೆಳಗಡೆ ಅದಕ್ಕೊಂದು ರಾಡ್ ಇತ್ತು, ವೀಲ್ ಇತ್ತು. ಸೊ ಅದನ್ನ ಹಿಂಗೆ ಜಗದು ತೆಗೆದಿಟ್ಟಿದ್ರು. ಒಂದು ಮಗು ಕೂಡ ಇಡುವಲಿಲ್ಲ. 60-68 ಮಕ್ಕಳಿದ್ರು, ಆ ಹೊಸ್ತಲ್ಲ ಅಂತ ಕರೆಯೋಣಂತೆ. ಒಂದು ಮಗು ಕೂಡ ಇಡುವಲಿಲ್ಲ, ಕರೆಕ್ಟಾಗಿ ಒಂದು ದೊಡ್ಡ ಆಶ್ಚರ್ಯ ಆಗೋದು. ಹೆಂಗಪ್ಪ ಇದು ಅನ್ಕೋತ ನಾ ಎಡವಿಬಿಟ್ಟೆ. ಅದತ್ತಿದು ಅಷ್ಟು ಕಣ್ಣು ಇಲ್ಲದೇ ಇದ್ದವರು ಎಡುವುದಿಲ್ಲ, ಕಣ್ಣು ಇದ್ದವರೇ ಎಡುತ್ತಾರೆ. ಕಣ್ಣು ಇದ್ದರೂ ಎಷ್ಟೋ ಸಂಗತಿಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ತಪ್ಪಾಗಿ ಕಾಣಿಸ್ತವೆ. ಅನ್ಯಥಾ ಅರ್ಥ ಮಾಡ್ಕೋತೀವಿ. ಇನ್ನು ಕಾಣುವಂಥ ವಸ್ತುವೇ ಅಲ್ಲ ಅಂದರೆ ಇದ್ರ ಬಗ್ಗೆ ಎಷ್ಟು ತಪ್ಪು ತಿಳ್ಕೋಬಹುದು. ಆದ್ದರಿಂದ ದುರ್ದರ್ಶಂ ಅತ್ಯಂತ ದುಃಖದಿಂದ, ದರ್ಶನಾದ ದುಃಖ ಅಂದರೆ ಕಷ್ಟ ಅಂತ, ಅತ್ಯಂತ ಕಷ್ಟದಿಂದ ಪಡೆಯುವಂಥದ್ದಿದು ಪರಮಾತ್ಮ ವಿದ್ಯಾ. ಮತ್ತೆ ಗೂಢಂ, ಅತ್ಯಂತ ಗೂಢವಾದದ್ದನ್ನು ಪ್ರವೇಶವಂತು ಸೂಕ್ಷ್ಮವಿತ್ಯರ್ಥ. ಗುಹಾಹಿತ, ಗುಹ. ಅಂತಃಕರಣ, ಅಂತಃಕರಣದೊಳಗೆ ಒಂದು ಗುಹ ಇದೆ, ಅದು ಕತ್ತಲೆಯ ಗುಹ. ಆ ಗುಹಾದ ಒಳಗೆ ಹೋಗಬೇಕು, ಅಲ್ಲಿ ಮಿಣಿ ಮಿಣಿ ಮಿಣಿ ಅಂತ ಒಂದು ದೀಪ ಈ ಸೈಜ್ನಲ್ಲಿ ಅಂಗುಷ್ಠ ಮಾತ್ರ ಉರಿತಾ ಇರ್ತದೆ. ಅಲ್ಲಿ ಹೋಗಿ ಆ ದೀಪದಲ್ಲಿ, ಆ ಜ್ಯೋತಿಯಲ್ಲಿ ನೀವು ಒಂದಾಗಬೇಕು. ಏನು ತಪ್ಪಿಲ್ಲ, ನಮ್ಮದು ಒಂದು ಅರ್ಥ ಇದೆ ಅದಕ್ಕೆ. ನಾವು ಅನ್ಕೋತೀವಿ ಶಬ್ದಗಳು ಕೇಳಿಸ್ತವೆ, ಶಬ್ದಗಳು ಇಲ್ಲಿ ಕೇಳಿಸುವುದಿಲ್ಲ, ಶಬ್ದ ತರಂಗಗಳು ಪ್ರವೇಶ ಆಗ್ತವೆ. ಮನಸ್ಸಿನೊಳಗೆ ಕೇಳಿಸ್ತದೆ, ಮನಸ್ಸಿನೊಳಗೂ ಕೇಳಿಸುವುದಿಲ್ಲ, ಅಲ್ಲಿ ಮೂಡ್ತವೆ. ಅವೇ ಶಬ್ದಗಳು ಅಂತಃಕರಣವನ್ನು ಪ್ರವೇಶಿಸಿದಾಗ ಬುದ್ಧಿಯು ಯಾವಾಗ ಆ ಶಬ್ದವನ್ನು ಎಕ್ನಾಲಜಿ ಮಾಡ್ತದೆ, ವೃತ್ತಿ ಅಂತ ಕರಿತೀವಿ, ವೃತ್ತಿಯನ್ನು ಎಕ್ನಾಲಜಿ ಮಾಡ್ತದೆ. ಹಾ, ಮೂಡಿತು, ಕೇಳಿತು, ಕಂಡಿತು. ಎಲ್ಲಿವರೆಗೂ ಬುದ್ಧಿ ಅಕ್ನಾಲೆಜ್ ಮಾಡೋಂಗಿಲ್ಲ ಅಲ್ಲಿವರೆಗೂ ಸಿಂಪಲ್ ಪ್ರಾಸೆಸ್, ಮೆಕ್ಯಾನಿಕಲ್ ಪ್ರಾಸೆಸ್. ಯಾವಾಗ ಬುದ್ಧಿ ಅಕ್ನಾಲೆಜ್ ಮಾಡ್ತದೆ ಆವಾಗ ಅದನ್ನು ನಾವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ನಾವು ಗುರುತಿಸ್ತೀವಿ. ಅದು ಒಂದು ಕ್ಷಣ ಮಾತ್ರ, ಫ್ರ್ಯಾಕ್ಷನ್ ಮಾಸಿ ಹೋಗ್ತದೆ. ಇದಕ್ಕಿಂತ ಸೂಕ್ಷ್ಮದಲ್ಲಿ ಈ ಆತ್ಮ ಇಡಲ್ಪಟ್ಟಿದೆ ಬೆಳಕಿನ ರೂಪದಲ್ಲಿ ಅಂತಂದ್ರೇನು, ಸ್ವಯಂ ಜ್ಯೋತಿ, ಜ್ಞಾನ ಜ್ಯೋತಿ, ಜ್ಞಾನದ ಬೆಳಕಿನಲ್ಲಿ ಇರ್ತದೆ. ಎಲ್ಲಿರ್ತದೆ, ಹೋಗ್ಬಿಡುತ್ತಲ್ವ ವೃತ್ತಿ. ವೃತ್ತಿ ಮೂಡಿತ್ತು, ವೃತ್ತಿ ಎಕ್ನಾಲೆಜ್ ಆಗಿತ್ತು, ಅದನ್ನು ಶಬ್ದ ಸ್ಪರ್ಶ ಅಂತ ಗುರುತಿಸಲಾಗಿತ್ತು. ಆ ವೃತ್ತಿ ಒಂದು ಕ್ಷಣಕ್ಕೆ ಹೊರಟೋಯ್ತಲ್ಲ, ಆ ಜೊತೆ ಬೆಳಕು ಹೊರಟೋಯ್ತು. ಬೆಳಕು ಹೋಗೋದಿಲ್ಲ, ಹೊರಟೋಯಿತು ಅಂತ ಗುರುತಿಸಿದ್ದೇ ಬೆಳಕು, ಮೂಡಿತು ಅಂತ ಗುರುತಿಸಿದ್ದೇ ಬೆಳಕು, ವೃತ್ತಿ ಒಡಮೂಡ್ತು ಅಂತ ಬೆಳಗಿದ್ದು ಬೆಳಕು. ಅರ್ಥಾತ್ ಯಾವ ಬೆಳಕಿನಲ್ಲಿ ವೃತ್ತಿಯು ಬೆಳಗಲ್ಪಟ್ಟಿತೋ, ಯಾವ ಬೆಳಕಿನಲ್ಲಿ ವೃತ್ತಿಯು ಕಳೆಯಿತು ಎಂದು ಕಳೆಯಲ್ಪಟ್ಟಿತೋ, ಯಾವ ಬೆಳಕಿನಲ್ಲಿ ಮತ್ತೆ ವೃತ್ತಿಯು ಮೂಡಿತೋ, ಆ ಬೆಳಕು ಮೂಡೋದೂ ಇಲ್ಲ, ಓಡೋದೂ ಇಲ್ಲ, ಕಳೆಯೋದೂ ಇಲ್ಲ, ಬರೋದೂ ಇಲ್ಲ. ಒಂದಾದೇ ಇಲ್ಲ ಆ ಬೆಳಕಿನೊಳಗೆ. ಆಗಿಲ್ಲ ಇನ್ನೂ, ನೀನು ಏನಂತೀಯ, ಗೊತ್ತಾದ ಸ್ವಾಮಿ ಬೆಳಕು. ಯಾರಿಗೆ ಗೊತ್ತಾಯ್ತು ವೃತ್ತಿ ಸಹಿತವಾದ ನಿನಗೋ, ಕೇಳಿ ಬಂದ ವೃತ್ತಿ ಸಹಿತವಾದ ನಿನಗೋ, ಒಡಮೂಡಿದ ವೃತ್ತಿ ಸಹಿತವಾದ ನಿನಗೋ, ಇವೆಲ್ಲವುಗಳಿಂದ ರಹಿತವಾದ ನಿನಗೋ, ಇವು ಎಲ್ಲವುಗಳಿಂದ ರಹಿತನಾದ ನಿನಗೆ ಏನು ಗೊತ್ತಾಯಿತು? ಏನು ಗೊತ್ತಾಯಿತು? ಇವೆಲ್ಲವುಗಳಿಂದ ರಹಿತವಾದ ನಿನಗೆ ಏನು ಗೊತ್ತಾಯ್ತು? ಮೂಡಿದ್ದು ಗೊತ್ತಾಯ್ತು, ಕೇಳಿದ್ದು ಗೊತ್ತಾಯ್ತು, ಏನು ಬೆಳಕು ಅನ್ನೋದು ಗೊತ್ತಾಯ್ತು. ಟ್ರಾನ್ಸ್ಲೇಟ್ ಆಗುವಲ್ತು ನೋಡೋದು. ನಾನು ಪ್ರಯತ್ನ ಮಾಡ್ತಾ ಇರೋದು ಅದು ಟ್ರಾನ್ಸ್ಲೇಟ್ ಆಗಬೇಕದು, ಭಾಷಾಂತರ ಆಗಬೇಕದು. ವೃತ್ತಿ ಮೂಡಿತು, ವೃತ್ತಿ ಖಂಡಿತು, ವೃತ್ತಿ ಕೇಳಿಸ್ತು, ಬೆಳಗ್ತಾ ಇದೆ, ಬೆಳಗ್ತಾ ಇದೆ. ಹೋಗಿ ನಾನೇ ಬೆಳಗ್ತಾ ಇದ್ದೀನಿ ಅಂತ ಯಾವಾಗ ಭಾಷಾಂತರ ಆಗ್ತದೆ ಆವಾಗ ಕಾಂಟೆಂಪ್ಲೇಷನ್ ಕಂಪ್ಲೀಟ್. ಇದಕ್ಕೆ ಕಾಂಟೆಂಪ್ಲೇಷನ್ ಅಂತ ಕರೀತಾರೆ. ಪ್ರತಿಯೊಂದು ವಿಚಾರಧಾರ ದಿನಕ್ಕೆ ಸಹಸ್ರ ಸಹಸ್ರ ವಿಚಾರಧಾರ ಇರಬಹುದು. ಆ ವಿಚಾರಧಾರ ಸೆಟಲ್ ಆಗಬೇಕು, ಹ್ಯಾಂಗಿಂಗ್ ಇರಬಾರ್ದು. ಎಲ್ಲಿ ಸೆಟಲ್ ಆಗಬೇಕು ಮತ್ತೆ ಚಿಂತನೆ ಶುರು ಆಗ್ತದೆ ನೋಡ್ರಿ. ಎಲ್ಲಿ ಎಲ್ಲಿ ಸೆಟಲ್ ಆಗಬೇಕು? ಕಿವಿಯೊಳಗ, ನಾಲಿಗೆ ಒಳಗ, ಕಣ್ಣೊಳಗ, ಮನಸ್ಸಿನೊಳಗ, ಬುದ್ಧಿ ಒಳಗ, ಎಲ್ಲಿ ಸೆಟ್ಲ್ ಆಗ್ಬೇಕದು? ಅಂತಃಕರಣದೊಳಗ ಆಗ್ಬಿಡಿ ಸೆಟ್ಲ್ ಆಗ್ತಿರ್ಬೇಕು. ಅಂತಃಕರಣದೊಳಗೆ ಬೆಳಕಿದೆ, ಎಲ್ಲಿ ಸೆಟ್ಲ್ ಆಗ್ಬೇಕು? ನನ್ನಲ್ಲಿ, ನನ್ನಲ್ಲಿ ನಾನೇ ಎನ್ನುವ ನಾನೇ ಎನ್ನುವ ಸ್ಥಿತಿಯಲ್ಲಿ ಅದೇ ಸೆಟ್ಲ್ ಅಂತ ಹೇಳಿದೆ ನಾನು. ಅದನ್ನೇ ಶಾಸ್ತ್ರ ನಿಷ್ಠಾ ಅಂತ ಕರೀತು. ನಿಷ್ಠಾ ಅಂದರೆ ದಿ ನಾಲೆಜ್ ಶುಡ್ ಸೆಟಲ್ ವಿತ್ ಯು. ಜ್ಞಾನವು ನಿನ್ನಲ್ಲಿ ಸ್ತಬ್ಧವಾಗಬೇಕು. ಪ್ರತಿಯೊಂದು ವಿಚಾರಧಾರ ಕೊಟ್ಟೆ ತಗೊಂಡೆ ಕೂತೆ ಎದ್ದೆ ಹೋದೆ ಬಂದೆ ಮಾತಾಡದೆ ಕೇಳಿಸ್ತು ಕಂಡಿತು, ಪ್ರತಿಯೊಂದು ವಿಚಾರಧಾರ ಅದನ್ನೇ ಅಲ್ಲೂ ಭಗವದ್ಗೀತೆಯಲ್ಲಿ ಪಶ್ಯನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿಸೃಜನ್ ಗಣ್ಣನ್ ನಿಮಿಷನ್ ಉನ್ಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ. ನಾನು ಸೆಟ್ಲ್, ನಾನು ನನ್ನ ಜೊತೆ, ನಾನು ಮಾತ್ರ ನನ್ನಂತೆಯೇ ಸೆಟ್ಲ್ ಆಗ್ಬಿಟ್ಟೆ. ಇದಕ್ಕೆ ಆತ್ಮನಿಷ್ಠ, ಇದಕ್ಕೆ ಆತ್ಮವಿದ್ಯಾ, ಆತ್ಮಜ್ಞಾನ. ಪರ್ಯಾಯ ಶಬ್ದಗಳಿಂದ ಗುರುತಿಸಿದ್ದಾರೆ. ಹೌದಾ? ಈ ಪಾರಮಾರ್ಥಿಕ ಆಧ್ಯಾತ್ಮಿಕ ಯೋಗದಿಂದ ಯಾವನು ತಿಳಿತಾನೋ ಅವನು ಧೀರ ಹರ್ಷ ಶೋಕಗಳನ್ನು ಬಿಟ್ಟುಕೊಟ್ಟಿರುತ್ತಾನೆ. ಭಾಷ್ಯ 64. ಯಂ ತ್ವಂ ಜ್ಞಾತುಂ ಇಚ್ಛಸಿ ಆತ್ಮಾನಂ ತಂ ದುರ್ದರ್ಶಂ ದುಃಖೇನ ದರ್ಶನಂ ಅಸ್ಯ ಇತಿ ದುರ್ದರ್ಶನಃ ಅತಿಸೂಕ್ಷ್ಮತ್ವಾತ್. ಯಂ ಆತ್ಮಾನಂ ತ್ವಂ ಜ್ಞಾತುಮಿಚ್ಛಸಿ, ಯಾವ ಆತ್ಮನನ್ನು ನೀನು ತಿಳಿದುಕೊಳ್ಳಬೇಕು ಎಂದು ಬಯಸಿದ್ದೀಯೋ, ಯಾವ ಶಬ್ದಗಳಿಂದ ಬಯಸಿದ್ದಾನೆ ನಚಿಕೇತ? ಆತ್ಮನನ್ನು ತಿಳಿದುಕೊಳ್ಳಬೇಕು ಎಂದು ನಚಿಕೇತನು ಯಾವ ಶಬ್ದಗಳ ಮೂಲಕವಾಗಿ ವ್ಯಕ್ತಪಡಿಸಿದ್ದಾನೆ? ಶಬ್ದ ಹೇಳಿ, ಸಂಸ್ಕೃತ ಶಬ್ದ ಅಸ್ತಿತ್ಯಕ್ಕೆ ನಾಸ್ತಿತ್ಯಕ್ಕೆ ಎನ್ನುವ ಶಬ್ದಗಳ ಮೂಲಕವಾಗಿ ನಚಿಕೇತನು ಪ್ರಶ್ನಿಸಿದ್ದಾನೆ ಯಮನನ್ನು. ಅದನ್ನು ಇಲ್ಲಿ ಜ್ಞಾಪಕ ಮಾಡ್ತಾನೆ. ಯಂ ಆತ್ಮಾನಂ ತ್ವಂ ಜ್ಞಾತುಂ ಇಚ್ಛಸಿ, ಯಾವ ಆತ್ಮನನ್ನು ನೀನು ತಿಳಿದುಕೊಳ್ಳಬೇಕೆಂದು ಬಯಸಿದ್ದೀಯೋ, ಅಸ್ತಿ ಇತಿ ನಾಸ್ತಿ ಇತಿ ಜನ ಮಾತಾಡ್ತಾ ಇದ್ದಾರೆ, ಆ ವಿಚಾರವಾಗಿ ನನಗೆ ಜ್ಞಾನವನ್ನು ಕೊಡುವಂಥ ನೀನು ಕೇಳಿದ್ದೀಯ, ನನಗೆ ನಿನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀಯ. ತಮ್ ಆತ್ಮಾನಂ ದುರ್ದರ್ಶಂ ದುಃಖೇನ ದರ್ಶನಂ, ಭಾರಿ ಕಷ್ಟದಿಂದ ಕಾಣ್ತಾನೆ, ಭಾರಿ ಕಷ್ಟಪಟ್ಟು ಕಾಣ್ತಾನೆ ಅಂತಂದರೆ ಜ್ಞಾನವನ್ನು ಹೊಂದಾನೆ. ಭಾಳ ಈ ಜ್ಞಾನವನ್ನು ಹೊಂದೋದು ತುಂಬ ಕಷ್ಟ. ಕಾರಣ ಅಲ್ಲೇ ಕೊಡ್ತಾರೆ, ಯಾಕಪ್ಪ ಅಂದರೆ ಅತಿ ಸೂಕ್ಷ್ಮತ್ವಾತ್, ಯಾವುದನ್ನು ನೀ ಸೂಕ್ಷ್ಮ ಅಂತೀಯೋ ಅದಕ್ಕಿಂತ ಸೂಕ್ಷ್ಮ ಇದು. ಗೂಢಂ ಗಹನಂ ಅನುಪ್ರವಿಷ್ಟಂ ಪ್ರಾಕೃತ ವಿಷಯ ವಿಜ್ಞಾನೈ ಪ್ರಚ್ಛನ್ನಂ ಇತ್ಯೇತತ್. ಪ್ರಾಕೃತ ವಿಷಯ ವಿಜ್ಞಾನೈ, ವ್ಯಾವಹಾರಿಕವಾಗಿ ಯಾವ ಯಾವ ಸೈನ್ಸ್ಗಳು ನಮಗೆ ಗೊತ್ತಿವೆಯೋ, ಪ್ರಾಕೃತ ವಿಷಯ ವಿಜ್ಞಾನೈ ನೋ ಪ್ರಾಬ್ಲಮ್. ವಿಕಾರ ಶಬ್ದ ಅದೊಂದು ಹಾಕೊಂಡ್ರೆ ಒಳ್ಳೆಯದು, ಏನು ತಪ್ಪೇನಿಲ್ಲ. ಪ್ರಾಕೃತ ವಿಷಯ ವಿಕಾರ ವಿಜ್ಞಾನೈ, ಎಲ್ಲ ವ್ಯಾವಹಾರಿಕ ವಿಷಯಗಳು ವಿಕಾರಗೊಳ್ತವೆ, ಆದ್ದರಿಂದ ವಿಕಾರ ವಿಜ್ಞಾನೈ, ಎಲ್ಲ ವಿಷಯಗಳು ವಿಕಾರಗೊಳ್ತವೆ. ಇಂದ್ರೊಳಗೆ ಹೇಗಿದೆ? ಸಂಸ್ಕೃತ ಇದೆಯಲ್ಲ ಹೇಳತ್ರಿ, ಇಲ್ಲಿ ವಿಕಾರ ಇದೆಯಾ? ಒಳ್ಳೆಯದು, ಇನ್ನೊಂದು ಶಬ್ದ ಹೆಚ್ಚಿಗೆ ಹಾಕಿದೆ. ಪ್ರಾಕೃತ ವಿಷಯ ವಿಜ್ಞಾನೈ ಅಂದರೆ ವಿಕಾರ ವಿಜ್ಞಾನೈ, ಪ್ರತಿಕ್ಷಣವೂ ವಿಕಾರಗೊಳ್ಳುವಂತಹ ವ್ಯಾವಹಾರಿಕ ವಿಷಯಗಳ ಜ್ಞಾನದಿಂದ, ವಿಜ್ಞಾನೈ ಜ್ಞಾನಗಳಿಂದ ಪ್ರಚ್ಛನ್ನಂ ಮುಚ್ಚಿ ಹಾಕಲ್ಪಟ್ಟಿದೆ, ತಸ್ಮಾತ್ ಗೂಢಂ. ಹೆಂಗೆ ಅಂದರೆ ಗುಪ್ತಧನ ಇದ್ದಂಗೆ, ಗುಪ್ತಧನ, ಧನ ಇಲ್ಲ ಅಂತಿಲ್ಲ, ಇದೆ. ಪಾಪಿಗಳ ಕಣ್ಣಿಗೆ ಕಾಣಂಗಿಲ್ಲ, ವಿಶೇಷವಾದ ದೃಷ್ಟಿ ಇದ್ದರೂ ಮಾತ್ರ ಕಾಣಿಸ್ತದೆ ಗುಪ್ತಧನ. ಈ ಹಸ್ತ ಸಾಮುದ್ರಿಕದವ್ರಿಗೆ ಧನ ಕಾಣಬೇಕಾಗಿಲ್ಲ, ಧನದ ಗೆರಿ ಕಂಡ್ರೆ ಸಾಕು. ನಮಗೆಲ್ಲ ಬರೀ ಗೆರಿ ಕಾಣಿಸ್ತವೆ, ಆದರೆ ಹಸ್ತ ಸಾಮುದ್ರಿಕ ಹೇಳೋರಿಗೆ ಆ ಗೆರಿ ಕಾಣಂಗಿಲ್ಲ, ಧನವೇ ಕಾಣಿಸ್ತದೆ. ಗೊತ್ತಾಗಲಿಲ್ಲ. ಹಾಗೆ ಈ ಆತ್ಮ ಇದು ಗುಪ್ತ ಧನ ಇದ್ದಂಗೆ, ಗುಪ್ತವಾದ ಸಂಪತ್ತು. ಅದು ಮುಚ್ಚಿ ಹಾಕಲ್ಪಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಎದರಿಂದ ಮುಚ್ಚಿದೆ ಅಂತಂದರೆ, ಕೆಲವು ವಿಶೇಷ ಕಣ್ಣುಗಳಿಗೆ ಅದು ಧನ ಕಾಣಿಸ್ತದೆ, ಅಂಜನ ಹಚ್ಚಿಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಉಳಿದವರಿಗೆ ಕಲ್ಲು ಮಣ್ಣು ಇಜ್ಜಲು ಹತ್ರ ಕಾಣಿಸ್ತದೆ. ಕೊಪ್ಪರಿಗೇನೋ ಸಿಗ್ತದೆ, ಆ ಕೊಪ್ಪರಿಗೆ ಉಲ್ಟ ಮಾಡಿದರೆ ಅಲ್ಲಿ ಏನು ಸಿಗ್ತದೆ? ಬರೇ ಕಲ್ಲು ಮಣ್ಣು ಇಜ್ಜಲು ಕಟ್ಟಿಗೆ ಪುಡಿ ಕಟ್ಟಿಗೆ ತುಂಡು ಇಂಥವು ಇರ್ತವ್ರು. ವಿಶೇಷವಾದ ಕಣ್ಣುಗಳಿದ್ದವ್ರಿಗೆ ಏನು ಕಾಣಿಸ್ತದೆ? ಧನ ಕಾಣಿಸ್ತದೆ. ಇಲ್ಲಿ ನೋಡು, ವಿಶೇಷವಾದ ದೃಷ್ಟಿ ಇದ್ದವರಿಗೆ, ಶಾಸ್ತ್ರ ದೃಷ್ಟಿ ಇದ್ದವರಿಗೆ, ಪ್ರಮಾಣ ದೃಷ್ಟಿ ಇದ್ದವರಿಗೆ, ಆಚಾರ್ಯ ಪರಂಪರೆಯಲ್ಲಿ ಜ್ಞಾನೋಪದೇಶ ಇದ್ದವರಿಗೆ ಆತ್ಮ ಕಾಣಿಸ್ತದೆ. ಉಳಿದವರಿಗೆಲ್ಲ ಜೀವಾತ್ಮ ಕಾಣಿಸ್ತದೆ. ತೇ ಸರ್ವೇ ಬದ್ಧಾಹ. ಎರಡಲ್ಲ, ಒಂದೇ ಸಂಪತ್ತು, ಒಬ್ಬನಿಗೆ ಬಂಗಾರ ಇನ್ನೊಬ್ಬನಿಗೆ ಇಜ್ಜಲು. ಬಿಡಿ ಸ್ವಾಮಿ, ಅವನಿಗೆ ಒಂದು ಅಂಜನ ಹಚ್ಕೊಂಡು ಹೊಸ ದೃಷ್ಟಿ ಹೊಂದಿತ್ತು. ಹಾಂ, ಇಲ್ಲೊಂದು ಅಂಜನ, ಜ್ಞಾನಾಂಜನ ಶಲಾಕಯ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುಃ ಉನ್ಮೀಲಿತಂ ಇವ ತಸ್ಮೈ ಶ್ರೀ ಗುರವೇ. ಇಲ್ಲೂ ಅಂಜನ ಇದೆಪ್ಪ, ಅಂಜನ ಅಜ್ಞಾನ ಅಲ್ಲ, ಅಜ್ಞಾನ ತೆಗೆದುಹಾಕುವ ಅಂಜನ ಇಲ್ಲೂ ಇದೆ. ಅದಕ್ಕೆ ಜ್ಞಾನಾಂಜನ ಅಂತ ಕರೀತಾರೆ. ಜ್ಞಾನಾಂಜನ. ಹೀಗಾಗಿ ಅತಿ ಸೂಕ್ಷ್ಮತ್ವಾದ ಗೂಢಂ ಗಹನಂ ಪ್ರಾಕೃತ ವಿಷಯ ವಿಕಾರ ವಿಜ್ಞಾನೈ ಪ್ರಚ್ಛನ್ನ ಇತ್ಯೇತತ್. ಭಾಷ್ಯ ಗುಹಾಹಿತಂ ಗುಹಾಯಾಂ ಬುದ್ಧೌ ಹಿತಂ ನಿಹಿತಂ ಸ್ಥಿತಂ. ಹೇ ಗುಹಾಹಿತಂ, ಗುಹಾಯಾಂ, ಗುಹಾ ಬುದ್ಧಿ ಗುಹ ಅಂತ ಅರ್ಥ. ಪ್ರಾಕ್ಟಿಕಲ್ ತೋರಿಸಿದೆ ಆಗಲೆ ನಿಮಗೆ, ಹೇಗೆ ವೃತ್ತಿಗಳು ಮೂಡ್ತವೆ. ಅವು ಕಣ್ಣಿಗೆ ಕಣ್ಣಿಗೆ ಮೂಡುವುದಿಲ್ಲ, ಕಣ್ಣಿನ ಮೂಲಕವಾಗಿ ಪ್ರವೇಶ ಆಗ್ತವೆ. ಮನಸ್ಸಿನಲ್ಲಿ ಮೂಡಂಗಿಲ್ಲ, ಮನಸ್ಸಿನ ಮೂಲಕವಾಗಿ ಬುದ್ಧಿಯನ್ನು ಪ್ರವೇಶ ಮಾಡ್ತವೆ. ಬುದ್ಧಿಯಲ್ಲೂ ಮೂಡುವುದಿಲ್ಲ, ಅಂತಃಕರಣವನ್ನು ಪ್ರವೇಶ ಮಾಡ್ತವೆ, ಬುದ್ಧಿ ಅಕ್ನಾಲಜಿ ಮಾಡ್ತವೆ. ಇದು ಒಂದಕ್ಕಿಂತ ಒಂದಕ್ಕಿಂತ ಒಂದಕ್ಕಿಂತ ಸೂಕ್ಷ್ಮ, ಅದನ್ನು ಗೂಢಂ ಅಂತ ಹೇಳ್ತಾರೆ, ಅದನ್ನು ಗುಹಾ ಅಂತ ಹೇಳ್ತಾರೆ. ಇದು ಗುಹ, ವಿವೇಕದಿಂದ ಕೂಡಿದ ಗುಹ. ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವ ಗುಹ ಗವಿ ಅಂತ ಅರ್ಥ, ಕತ್ತಲೆಯ ಗವಿ. ಅಂತಃಕರಣ ಎನ್ನುವ ಗುಹೆ ಇಲ್ಲ ಅಂದಾಗ ಇವ ಅಂತಃಕರಣ ಅಂತ ಗವಿ ಇಲ್ಲದ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಸೊ ಏನು ಗುಹ ಅಂತ ನೀವು ಕೇಳಿದ್ದೆ ಆದರೆ ಹೇಳ್ತಾರೆ, ಅಂತಃಕರಣ ಎನ್ನುವ ಬುದ್ಧಿ ಎನ್ನುವ ಗುಹ ಅಪ್ ಟು ಅಂತಃಕರಣ. ಇದು ಗುಹಾದ್ವಾರ. ಏನು ಗುಹಾದ್ವಾರ? ಅದಕ್ಕೆ ಇವುಗಳಿಗೆ ಲೋಕ ಅಂತ ಕರೀತಾರೆ. ಲೋಕ ಲೋಕ ಇಂದ್ರಿಯ ಜಗತ್ತು. ಹಾಂ, ಒಂದೊಂದು ಇಂದ್ರಿಯದ್ದು ಒಂದೊಂದು ಜಗತ್ತು. ಈ ಇಂದ್ರಿಯದ್ದು ಈ ಇಂದ್ರಿಯ ಸಂಬಂಧ ಇಲ್ಲ. ಆರ್ಷ ವಿದ್ಯಾಪೀಠ ಇದ್ದ ಈ ಆರ್ಷ ವಿದ್ಯಾಪೀಠಕ್ಕೂ ಆ ಆರ್ಷ ವಿದ್ಯಾಪೀಠಕ್ಕೂ ಏನೂ ಸಂಬಂಧ ಇಲ್ಲ. ಆದರೂ ನೋಡೋರ ಕಣ್ಣಿಗೆ ಆರ್ಷ ವಿದ್ಯಾಪೀಠ ಒಂದೇ ಒಂದು ಅನ್ನಿಸ್ತು. ಹಂಗೆ ಇದು ಕೂಡ ಎಲ್ಲ ಸೇರಿ ಒಂದೇ ಒಂದು ಯೂನಿಟ್, ಆದರೆ ಒಂದಕ್ಕೊಂದಕ್ಕೆ ಯಾವ ಸಂಬಂಧವೂ ಇಲ್ಲ. ಅನೇಕತೆಗಳಲ್ಲಿ ಏಕತೆ. ಆಹಾ ನೋಡು, ಒಂದು ದಿವಸ ಜಗಳ ಆಗಿಲ್ಲ ನೋಡು. ನಾಲಿಗೆಗೂ ನಾಲಿಗೆಗೂ ಹಲ್ಲಿಗೂ ಜಗಳ ಆಗ್ತದೆ ಅವಾಗ. ಒಂದಕ್ಕೊಂದು ಜಗಳನ ಮಾಡಿದ್ರು ಇವು, ಏಕೆಂದ್ರೆ ಏಕ ಗೂಢ ಅಂದರೆ ಇದು ದ್ವಾರ. ಈ ಗುಹ ಎಲ್ಲಿವರೆಗೂ ಇದೆ ಅಂತಂದರೆ ಅಂತಃಕರಣದವರೆಗೂ ಇದೆ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಅದಕ್ಕಿಂತ ಒಳಗೆ, ಅಂತಃಕರಣಕ್ಕಿಂತ ಒಳಗೆ. ಅಂತಃಕರಣ ಅಂದರೆ ವೃತ್ತಿ, ವೃತ್ತಿ ಅಂದರೆ ಅಂತಃಕರಣ. ಅದಕ್ಕಿಂತ ಒಳಗೆ ಅಂದರೆ ಎರಡು ವೃತ್ತಿಗಳ ನಡುವೆ ಪ್ರವೇಶ ಆಗಿ ಎರಡು ಫ್ರ್ಯಾಕ್ಷನ್ ವೃತ್ತಿಗಳ ನಡುವೆ. ಅಲ್ಲಿ ಆತ್ಮ ಇದೆ ಅಂದಾಗ ಆ ಆತ್ಮನ ಬೆಳಕಿನಲ್ಲಿ ಆ ವೃತ್ತಿ ಬೆಳಗಿತು. ವೃತ್ತಿಯ ಬೆಳಕಿನ ವೃತ್ತಿಯ ಬೆಳಗಿಕೆಯನ್ನು ಬುದ್ಧಿಯು ಗುರುತಿಸ್ತು. ಆವಾಗದು ಹೊರ ಮನಸ್ಸಿನಲ್ಲಿ, ಒಳ ಮನಸ್ಸಿನಲ್ಲಿ ಚಿಗುರಿದ ಆಸೆ ಹೊರ ಮನಸ್ಸಿನಲ್ಲಿ ಪ್ರಬುದ್ಧವಾಯಿತು. ಹೊರ ಮನಸ್ಸಿನಲ್ಲಿ ಪ್ರಬುದ್ಧವಾದಂಥ ಆಸೆ ಶರೀರದಲ್ಲಿ ವ್ಯಕ್ತವಾಯಿತು. ಶರೀರದಲ್ಲಿ ವ್ಯಕ್ತವಾದಂಥ ಆಸೆ ಇಂದ್ರಿಯಗಳ ಮೂಲಕವಾಗಿ ಕೆಲಸದಲ್ಲಿ ತೊಡಗಿಸ್ತು. ಕೆಲಸದಲ್ಲಿ ತೊಡಗಿಸಿದಾಗ ಲಭ್ಯವಾದದ್ದು ಜಗತ್ತು. ಜಗತ್ತಿನಿಂದ ಶುರುವಾಯಿತು. ಏ ತಸ್ಮಾದ ಆತ್ಮನಃ ಆಕಾಶ ಸಂಭೂತ, ಹೇ ಸೌಮ್ಯ ಸದೇವ ಆಸೀತ ಇದಮಗ್ರ. ಎಲ್ಲ ಪ್ರಮಾಣಗಳು ಲಭ್ಯವೆ ನೋಡಿ. ಹೌದನ್ನಿಸ್ತವ ಅಲ್ಲ ಅನ್ನಿಸ್ತವ? ಗುಹಾಹಿತಂ ಗುಹಾಯಾಂ ಬುದ್ಧೌ ಹಿತಂ. ಹಿತಂ ಶಬ್ದ ನೋಡ್ರಿ, ಹಿತಂ ನಿಹಿತಂ, ನಿಹಿತಂ ನಿಹಿತಂ ಇಲ್ವಾ? ಹೇ ಹಿತಂ ಇಸ್ ಈಕ್ವಲ್ ಟು ನಿಹಿತಂ ಇಸ್ ಈಕ್ವಲ್ ಟು ಸ್ಥಿತಂ. ಮೂರು ಇವೆಲ್ಲ ಏನಿದೆ ಸಂಸ್ಕೃತದಲ್ಲಿ ಕೇಳಿದ್ದನ್ನ? ಓ ಹಿತಂ ನಿಹಿತಂ ಇಲ್ಲಿ ಮಂತ್ರದಲ್ಲಿ ಇದೆಯಲ್ರಿ. ಹಿತಂ ಅಂತ ಇದೆಯಲ್ಲೋ, ಆ ಹಿತಂ ಅಂತ ಇದ್ರ ಅರ್ಥ ನಿಹಿತಂ, ನಿಹಿತಂ ಅರ್ಥ ಸ್ಥಿತಂ. ನೋಡು ಅಲ್ಲ, ಹಿತಂಬರೇ ಇರಬೇಕಾ? ಹಿತಮೂ ಇಲ್ವಾ? ಅಂದ್ರೆ ಡೈರೆಕ್ಟ್ಲಿ ಅರ್ಥ ಕೊಟ್ಬಿಟ್ಟಾರೆ. ಶಬ್ದವನ್ನು ಅವಾಯ್ಡ್ ಮಾಡ, ಬರ್ಕೊಡ್ರಿ ಪ್ಲೀಸ್, ಬರ್ಕೊಡ್ರಿ ಆ ಸಂಸ್ಕೃತ ಬುಕ್ನಾಗ. ಹಿತಂ ಹಂಗೆ, ಅದ್ರ ಮುಂದೆ ನಿಹಿತಂ ಸ್ಥಿತಂ. ತತ್ರ ಉಪಲಭ್ಯಮಾನತ್ವಾತ್, ಅಲ್ಲಿ ಆತ್ಮ ಲಭ್ಯವಿದೆ. ಗವ್ವರೇ ವಿಷಮೇ ಅನೇಕ ಅನರ್ಥ ಸಂಕಟೇ ತಿಷ್ಠತಿ ಇತಿ ಗವ್ವರೇಷ್ಠ ಯತ್ ಏವಂ ಗೂಢಂ ಅನುಪ್ರವಿಷ್ಟಃ ಗುಹಾತಶ್ಚ ಅಕಃ ಗವ್ವರೇಷ್ಠ. ಗವ್ವರೇಷ್ಠ ಅಂತ ಒಂದು ಶಬ್ದ ಬಂದಿದೆ. ಏನು ಗವ್ವರೇಷ್ಠ? ಗವ್ವರೇ ತಿಷ್ಠತಿ ತಸ್ಮಾತ್ ಗವ್ವರೇಷ್ಠ. ಗವ್ವರೇ ತಿಷ್ಠತಿ ಕಿಂ ತದ್ ಗವ್ವರೇ? ಆ ಗವ್ವರೇ ಅಂದರೆ ಏನದು? ಅನೇಕ ಅನರ್ಥ ಸಂಕಟೇ, ಕತ್ತಲೆಯ ಗುಹೆಯಲ್ಲಿ ಜ್ಯೋತಿಯು ಬೆಳಗುತ್ತಾ ಇದೆ ಅಂದಾಗ ಅಲ್ಲಿ ಸುತ್ತಲೂ ಕತ್ತಲೆ ಇದೆಯೋ ಇಲ್ಲೋ? ಕಪ್ಪು, ಎಲ್ಲೆಲ್ಲಿಯೂ ಕಪ್ಪು ತುಂಬಿಕೊಂಡಿದೆ. ಹಾಗೆ ಸತತವಾಗಿ ಬೆಳಗುತ್ತಾ ಇರುವ ಈ ಆತ್ಮನು ಅಲ್ಲಿ ಇದ್ದಾಗ್ಯೂ ಕೂಡ ಅಲ್ಲಿ ಏನಾಗಿದೆ? ಕಪ್ಪು ತುಂಬಿಕೊಂಡಿದೆ. ಏನದು ಕಪ್ಪು? ಅನೇಕ ಅನರ್ಥ ಸಂಕಟಿ. ಆವಿರ್ಭಾವ ಆಗದೇ ಇತ್ತ ಆವಿರ್ಭೂತ ಕಷ್ಟಗಳು ಗೊತ್ತಾಗ್ತವೆ, ಆದರೆ ಆವಿರ್ಭಾವ ಆಗದೇ ಇದ್ದಂತಹ ಪ್ರಿಡಿಕ್ಷನ್ನ ಇಲ್ಲ ಅವಕ್ಕೆ. ನೀವು ಅದನ್ನು ಕಲ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಈ ನೆಕ್ಸ್ಟ್ ಹಾರ್ಟ್ ಫೇಲ್ ಆಗ್ತದೆ ಯಾರಿಗೆ ಕಲ್ಪಿಸ್ಕೊಳ್ಳಿಕ್ಕೆ ಆಗ್ತದೆ? ಅದು ಎಷ್ಟು ಜನ ಬೇಕು? ಇಡೀ ಜಗತ್ತಿನ ಸಂಖ್ಯೆ ಲೆಕ್ಕ ಹಾಕಿರೋ 1,000 ಜನ ಪ್ರತಿ ದಿವಸ ಅಂತವರಿದ್ದಾರೆ ಇಲ್ಲ? ಒಳಗೆ ಇಷ್ಟೊಂದು ಸಫಿಸ್ಟಿಕೇಟೆಡ್, ಹೈಲಿ ಸಫಿಸ್ಟಿಕೇಟೆಡ್ ಚಿಪ್ಸ್, ಆಯುಷ್ಯದ ಚಿಪ್ಸ ಬೇರೆ, ಆಸೆ ಇಚ್ಛೆಗಳ ಚಿಪ್ಸ ಬೇರೆ. ಅದರೊಳಗೆ ಈಗ ನೋಡ್ರಿ ಏನೆಲ್ಲ ಇದೆ ಈ ಮೊಬೈಲ್ನೊಳಗೆ, ಏನೇನೇ ಇದೆ. ಅದು ಇಂಥದ್ದೆಲ್ಲ ಅಂಥದ್ದು ಎಷ್ಟು ಎಷ್ಟೊಂದು ಕೆಪ್ಯಾಸಿಟಿಗಳಿವೆ. ಹಾರ್ಡ್ಲಿ ನಾವು ಎಷ್ಟು ಯೂಸ್ ಮಾಡ್ತೀವಿ? ಹಲೋ ಅಷ್ಟೇ. ಒಂದು 5% ಕೂಡ ನಾವು ಉಪಯೋಗ ಮಾಡ್ಬೋದು. ಇನ್ನೂ 95% ಕೆಲಸ ಮಾಡೋ ಶಕ್ತಿ ಇದೆ. ಹಾಗೆ ನಮಗೆ ಕಂಡದ್ದು ಕೇಳಿದ್ದು ಆವಿರ್ಭಾವ ಆದದ್ದು ಎಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಅಷ್ಟೇ. ಒಳಗೆ ಏನೇನಿದೆ ಅಲ್ಲಿ, ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ, ಎಷ್ಟು ದೊಡ್ಡ ಕಂಪನಿ ಇದೆ, ಅದು ಏನೇನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ, ಯಾವಾಗ ಪ್ರೊಡ್ಯೂಸ್ ಮಾಡ್ತದೆ ಗೊತ್ತಿಲ್ಲ. ಇನ್ನು ಅಧ್ಯಾತ್ಮ ಚಿಂತನೆ, ಪಾರಮಾರ್ಥಿಕ ಚಿಂತನೆಯಲ್ಲಿ ಪ್ರವೇಶ ಮಾಡಿದವನ ಅವನ ಹಣೆಬರಹ ಬೇರೆ. ಅವು ಭಾರೀ ಪ್ರಮಾಣದಲ್ಲಿ ಆವಿರ್ಭವ ಆಗ್ತವೆ. ಏಕೆಂದರೆ ಇವನು ಮುಕ್ತನಾಗುವನಿದ್ದಾನೆ. ಇವನು ಮುಕ್ತನಾಗುವನಿದ್ದಾನೆ ಅಂದರೆ ಮುಂದೆ ನಮ್ಮ ಹೆಂಡತಿಗೆ ಅವನು ಸಿಗೋದಿಲ್ಲ. ಅದಕ್ಕಾಗಿ ಇವ ಇದ್ದಾಗಲೇ ಮುಂದೆ ಆಗುವ ಎಲ್ಲ ಕಷ್ಟವನ್ನು ನುಗ್ಗಿ ಬರ್ತಾನೆ. ತಗ ಅನುಭವಿಸು. ಇವನು ನಗಿನಗುತ್ತಾ ಎಲ್ಲವನ್ನು ದಾಟ ಪಾರಮಾರ್ಥಿಕ ಚಿಂತನೆ ದಾಟ. ಅದರಿಂದ ಅವ್ರು ಹೇಳೋದು ಇವೆಲ್ಲವನ್ನು ಸೇರಿ ಮುಂದೆ ಆಮೇಲೆ ದುರ್ದರ್ಶನ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಅನೇಕ ಅನರ್ಥ ಸಂಕಟೆ ತಿಷ್ಟತಿ. ಇಲ್ಲೊಂದು ಕಪ್ಪಿದೆ, ಕಾಡಿಗೆ ಕಪ್ಪಿದೆ, ಅದರೊಳಗೆ ಅನೇಕ ಸಂಕಟಗಳಿಂದ ಕೂಡಿದಂಥ ಈ ಕಪ್ಪಿನೊಳಗೆ ಆತ್ಮ ತಿಷ್ಟತಿ. ಯಾವ ಆತ್ಮ, ಯಾವ ಆತ್ಮನನ್ನು ನೀನು ತಿಳಿಯಲು ಬಂದಿದ್ದೀಯೋ, ಯಾವ ಆತ್ಮನ ನಾನು ತಿಳಿಸುವವನಿದ್ದೇನೋ ಆ ಆತ್ಮ ತಿಷ್ಟತಿ. ಅನೇಕ ಅನರ್ಥ ಸಂಕಟೆ ವಿಷಮೇ ಗವ್ವರೇ ತಿಷ್ಟತಿ. ಆದ್ದರಿಂದ ಗವ್ವರೇಷ್ಟ, ಆ ಗವ್ವರೇಷ್ಠ ಅನ್ನೋ ಶಬ್ದ ಅರ್ಥ ಹೇಳಿದರು. ಯದೀವಂ ಗೂಢಂ ಅನುಪ್ರವಿಷ್ಟ ಗುಹಾತಶ್ಚ ಅತಃ ಗವ್ವರಿಷ್ಟ ಅತಃ ದುರ್ದರ್ಶ ತಂ ಪುರಾಣಂ ಪುರಾತನಂ ಅಧ್ಯಾತ್ಮಯೋಗ ಅಧಿಗಮೇನ. ಈ ಪ್ರಕಾರ ಈ ಆತ್ಮನು ಇಂತಹ ಗೂಢ, ಇಂತಹ ರಹಸ್ಯವಾದ, ಇಂತಹ ಅತಿ ಸೂಕ್ಷ್ಮವಾದ ಗುಹೆಯನ್ನು ಪ್ರವೇಶ ಮಾಡಿದ್ದರಿಂದಾಗಿ ಮತ್ತು ಅಲ್ಲಿ ಅವನು ಇದ್ದರಿಂದಾಗಿ ಅವನಿಗೆ ಗವ್ವರೇಷ್ಟ ಎಂದು ಕರೀತಾರೆ. ಇಂತಹ ಅನರ್ಥ ಕಪ್ಪುಗಳ ಮಧ್ಯದಲ್ಲಿ ಅವನಿದ್ದಾನೆ. ಅದಕ್ಕೆ ಪ್ರಾರ್ಥನಾ ಈಸ್ ನೆಸೆಸರಿ. ಪ್ರಾರ್ಥನಾ ಅಂದರೆ ಏನು? ಕೈ ಮುಗಿಯೋದು, ಮನ ಬಾಯಿಂದ ಹೇಳೋದು, ಇದು ಎರಡನೇ ಲಕ್ಷಣ. ಪ್ರಥಮ ಲಕ್ಷಣ ಭಗವಂತನಿಗೆ ಎಕ್ನಾಲೆಜ್ ಮಾಡಬೇಕು, ಭಗವಂತನ ಸ್ತುತಿಸ್ಬೇಕು, ಭಗವನ್ ನಾಮ ಸ್ತುತಿ ಮಾಡಬೇಕು. ಇವು ಆ ಒಳಗಿರುವ ಕಪ್ಪೆ ಅಂತ ಹೇಳಿದ್ನಲ್ಲ, ಆ ಕಪ್ಪು ಕಲೆಯನ್ನು ಅದು ತಿಳಿ ಮಾಡಿ ಶುರು ಮಾಡ್ತದೆ, ತಿಳಿ ಮಾಡ್ತದೆ. ಆ ಕಪ್ಪು ಯಾವಾಗ ತಿಳಿ, ಅದು ಎಷ್ಟು ಮಟ್ಟ ತಿಳಿಯಬೇಕು, ಅದು ಇ ಶುಡ್ ಗೆಟ್ ಕನ್ವರ್ಟೆಡ್ ಇನ್ ಟು ಬ್ರೈಟ್ನೆಸ್. ಅದಕ್ಕೆ ಶುದ್ಧ ಅಂತಃಕರಣ ಅಂತ ಕರೀತು, ಚಿತ್ತಶುದ್ಧಿ ಅಂತ ಕರೀತು, ಪ್ರಬುದ್ಧತೆ ಅಂತ ಕರೀತು. ಅದು ತಿಳಿಯಾಗಿ ಅದು ಬ್ರೈಟ್ ಆದಾಗ ಆ ಶುದ್ಧ ಅಂತಃಕರಣದಲ್ಲಿ ನಾನೇ ಆತ್ಮ ಅನ್ನೋದು ಸ್ಪಷ್ಟ. ಇಷ್ಟು ಪ್ರಾಸೆಸ್ ಇದೆ ನೋಡಿ. ಇದು ಯಾವ ಪ್ರಾಸೆಸ್ಸು ಆತ್ಮನಿಗೆ ಸಂಬಂಧ ಇಲ್ಲ, ಅದು ಮುಂದೆ ಅದನ್ನು ಗಟ್ಟಿಯಾಗಿ ತಿಳ್ಕೊಡ್ರಿ. ಇರ್ರಿ ಸ್ವಾಮಿ, ಈ ಜನ್ಮದೊಳಗೆ ಆತ್ಮ ಈಸ್ ಇನ್ ಪ್ರಾಸೆಸ್, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ. ಆತ್ಮನಿಗೆ ಪ್ರೊಸೆಸಿಂಗ್ ಇಲ್ಲ. ಏನು ಪ್ರೊಸೆಸಿಂಗ್ ಇದ್ದರೂ ಕೂಡ ಅಂತಃಕರಣದವರೆಗೂ ಇದೆ, ಆತ್ಮನಲ್ಲಿ ಯಾವ ರೀತಿಯಾದಂಥ ಕ್ರಿಯಾ ಇಲ್ಲ. ಆದ್ದರಿಂದ ನಾವು ಹೇಳೋದು ಆತ್ಮ ದುರ್ದರ್ಶ. ಇಂತಹ ಆತ್ಮ ತಂ ಪುರಾಣಂ ಪುರಾತನಂ ಆತ್ಮ ಅಧ್ಯಾತ್ಮ ಯೋಗ ಅಧಿಗಮೇನ. ಹೇಗೆ ಹೊಂದಲಿಕ್ಕೆ ಸಾಧ್ಯ? ಅಧ್ಯಾತ್ಮ ಯೋಗ ಅಧಿಗಮೇನ. ನೀನು ಅಧ್ಯಾತ್ಮ ಯೋಗವನ್ನು, ಅಧ್ಯಾತ್ಮ ಯೋಗ ಉಪನಿಷತ್ತುಗಳೇ ಪ್ರಮಾಣ ಅನ್ನುವುದರಲ್ಲಿ ಗಾಢ ವಿಶ್ವಾಸವನ್ನು ನಾನು ಅಧ್ಯಾತ್ಮ ಯೋಗ ಅಂತ ಕರೀತೀನಿ. ಉಪನಿಷತ್ತುಗಳು ಸಾಕ್ಷಾತ್ ಆತ್ಮಜ್ಞಾನಕ್ಕೆ ಪ್ರಮಾಣಗಳು ಅನ್ನುವ ವಿಷಯದಲ್ಲಿ ಗಾಢವಾದ ವಿಶ್ವಾಸ. ಅಂದರೆ ಉಪನಿಷತ್ತುಗಳನ್ನು ನೀನು ಪ್ರಮಾಣ ಅನ್ನುವುದನ್ನು ಅಲುಗಾಡದೇ ಒಪ್ಪಿಕೊಂಡಿದ್ದೆಯಾದರೆ ಗೊತ್ತಾಗಲಿಲ್ವೋ, ಅಲ್ಲಿ ಹೊಯ್ದಾಟ ಇರಬಾರ್ದು. ಏ ಬಿಡ ಮಾಲಯ್ಯ, ಸ್ವಾಮೀಜಿ ಬಂದಾಗ ಉಪನಿಷತ್ ಪ್ರಮಾಣ, ಸ್ವಾಮೀಜಿ ಬಂದಾಗ ನಾನೇ ಪ್ರಮಾಣ, ಸ್ವತಃ ಪ್ರಮಾಣ. ಈ ಥರ ವೈದಾಟ ಅಲ್ಲಿರಬಾರ್ದು. ಮತ್ತು ಏನಿರಬೇಕಲ್ಲಿ? ಗಾಢವಾದಂಥ ವಿಶ್ವಾಸ. ಅದಕ್ಕೆ ಅಧ್ಯಾತ್ಮ ಯೋಗ, ಅದನ್ನು ಸಮೀಪಿಸಿಕೊಂಡು ಹೋಗಬೇಕು. ಅಧಿಗಮೇನ ಅದನ್ನು ಸಮೀಪಿಸಿಕೊಂಡು ಹೋಗಬೇಕು, ಅರ್ಥಾತ್ ಅದನ್ನು ಒಪ್ಕೋಬೇಕು. ವಿಷಯೇಭ್ಯ ಪ್ರತಿಸಂಹೃತ್ಯ ಚೇತಸ ಆತ್ಮನಿ ಸಮಾಧಾನಂ ಅಧ್ಯಾತ್ಮಯೋಗ. ಇನ್ನು ಈ ಪ್ರಮಾಣಗಳನ್ನು ಸ್ವೀಕರಿಸಿದ್ದೇ ಆಗಿ, ಅದು ಶ್ರದ್ಧೆಯನ್ನು ಬೆಳೆಸಿಕೊಂಡಿದ್ದೇ ಆಗಿ, ಅದು ಅಧ್ಯಾತ್ಮ ಯೋಗ ಅಂತ ಅನಿಸಿಕೊಂಡ್ರೆ ಅದು ಅದು ಮತ್ತೆ ಬರೀ ವಿಶ್ವಾಸ ಒಂದೇ ಸಾಲದಲ್ವಾ? ಮತ್ತು ಏನು ಮಾಡಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ವಿಷಯೇಭ್ಯ ಪ್ರತಿಸಂಹೃತ್ಯ, ಶಬ್ದಸ್ಪರ್ಶಾದಿ ವಿಷಯಗಳಿಂದ ನಿವೃತ್ತವಾಗಿ. ನೋಡಿ ನೋಡಿ, ಪ್ರತಿಸಂಹೃತ್ಯ ಸಂಹೃತ್ಯ ಹಿಡಿತದಲ್ಲಿ ಇಟ್ಕೊಂಡು ಪ್ರತಿ ಪ್ರಿಫಿಕ್ಸ್ ಇದೆ, ಪ್ರತಿಸಂಹೃತ್ಯ ಉಪಸರ್ಗ ಇದೆ. ಪ್ರತಿಸಂಹೃತ್ಯ ಅಂತಂದಾಗ ಏನಾಗ್ತದೆ? ಹಿಡ್ಕೊಂಡಿದ್ದನ್ನು ಬಿಡಬೇಕು. ನಾನು ಪರಿತ್ಯಾಗ, ಆಮೇಲೆ ಮುಂದೇನು ಮಾಡೋದು? ಅಂತಃಕರಣದಲ್ಲಿ ಆತ್ಮನನ್ನು ನಿಲ್ಲಿಸುವುದು ಸಮಾಧಾನಂ. ಅದಕ್ಕೆ ಅಧ್ಯಾತ್ಮ ಯೋಗ ಅಂತ ಕರೀತಾರೆ. ಪ್ರಮಾಣಗಳಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾದರೆ ಅಂತಃಕರಣವನ್ನು ಶುದ್ಧೀಕರಿಸಿಕೊಳ್ಳುವ ಮಾರ್ಗದರ್ಶನ ಸಾಧನ ಆ ಮೂಲಕವಾಗಿ ಶುದ್ಧೀಕರಿಸಿಕೊಂಡಾಗ ನಾವು ಆತ್ಮನಲ್ಲಿ ಅಲ್ಲಿಯೇ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಎಲ್ಲಿ? ಅಂತಃಕರಣದಲ್ಲಿ ಆತ್ಮನೇ ಆಗಿ ನಾವು ಬೆಳಗಲಿಕ್ಕೆ ಸಾಧ್ಯ ಇದೆ. ಇದು ಹೊಸದಾಗಿ ಬೆಳಗ್ತೇವ? ಮೊದಲು ಬೆಳಗ್ತಾನೆ ಇದ್ವಪ್ಪ, ಆದರೆ ಬೆಳಗ್ತಾ ಇದ್ದೀವೇನು ಗೊತ್ತು ನಮಗಿರಲಿಲ್ಲ. ತಸ್ಯ ಅಧಿಗಮ ಪ್ರಾಪ್ತಿ ತೇನ ಮತ್ವಾ ದೇವಂ ಆತ್ಮಾನಂ ಧೀರಃ ಧೀಮಾನ್ ಹರ್ಷಶೋಕೌ ಆತ್ಮನಃ ಉತ್ಕರ್ಷ ಅಪಕರ್ಷಯೋ ಅಭಾವ ಜಹಾತಿ. ಅಧ್ಯಾತ್ಮ ಯೋಗ ಅಂದ್ರೆ ಗೊತ್ತಾಯ್ತಲ್ಲೋ, ಅಂತಃಕರಣದಲ್ಲಿ ನಾನು ಆತ್ಮನೇ ಆಗಿ ನಿಲ್ಲುವುದು. ಇದು ಹೇಗೆ ಸಾಧ್ಯವಾಯಿತು ಅಂದರೆ ಪ್ರಮಾಣಗಳಲ್ಲಿ ವಿಶ್ವಾಸ. ತಸ್ಯ ಅಧಿಗಮ, ಈ ಪ್ರಕಾರವಾದ ಆತ್ಮಸ್ಥಿತಿಯು ನಮಗೆ ಪ್ರಾಪ್ತವಾದ ನಂತರ ದೇವಂ ಆತ್ಮಾನಂ ಧೀರಃ ಧೀಮಾನ್. ನೋಡಿ ಎಷ್ಟು ಶಬ್ದಗಳಿವೆ. ತಸ್ಯ ಅಧಿಗಮ ಪ್ರಾಪ್ತಿ, ಅದನ್ನು ಪ್ರಾಪ್ತ ಮಾಡಿಕೊಂಡ ನಂತರ ಏನು ಪ್ರಾಪ್ತ? ದೇವಂ ಮತ್ವ, ಪರಮಾತ್ಮನನ್ನು ಮತ್ವ ತಿಳಿದಂಥವರಾಗಿ. ಆತ್ಮಾನಂ ಧೀರ, ದೇವಂ ಅಂದರೆ ಆತ್ಮಾನಂ, ದೇವಂ ಅಂದರೆ ಆತ್ಮಾನಂ, ಆತ್ಮಾನಂ ಅಂದರೆ ಪರಮಾತ್ಮಾನಂ, ಪರಮಾತ್ಮಾನಂ ನಾನೇ ಅನ್ನುವುದನ್ನು ಅಂತಃಕರಣದಲ್ಲಿ ಗುರುತಿಸಿ ಯಾವನು ಗುರುತಿಸಿದ್ದಾನೋ ಸಹ ಧೀರ, ಅವನು ಧೀಮಾನ್, ಅವನೇ ಆತ್ಮಸ್ಥೈರ್ಯದಿಂದ ಕೂಡಿದಂತಹ ಕೇವಲ ಆತ್ಮಜ್ಞಾನಿ, ಅವನು ಹರ್ಷಶೋಕವು ಸುಖ ದುಃಖಗಳನ್ನು ಉತ್ಕರ್ಷ ಅಪಕರ್ಷ ಯೋಹೋ ಅಭಾವಾತ್, ಅವನಲ್ಲಿ ಉತ್ಕರ್ಷವೂ ಇಲ್ಲ ಅಪಕರ್ಷ. ಉತ್ಕರ್ಷ ಅಂದರೆ ಪಡ್ಕೊಳ್ಳೋದು, ಅಪಕರ್ಷ ಅಂದರೆ ಕಳ್ಕೊಬೋದು. ಆತ್ಮನಲ್ಲಿ ಪಡ್ಕೊಬೋದು ಏನಿಲ್ಲ, ಕಳ್ಕೊಬೋದು ಏನಿಲ್ಲ, ಬಸ್ ದಟ್ಸ್ ಇಟ್. ಇಂತಹ ಆತ್ಮನನ್ನು ಇವುಗಳಿಲ್ಲದೆ ಇದ್ದಂಥ ಈ ಆತ್ಮನನ್ನು ಅವನು ಹೊಂದುತ್ತಾನೆ. ಅಲ್ಲಿ ಯಾವುದೇ ಪ್ರಕಾರದ ಉತ್ಕರ್ಷ ಅಪಕರ್ಷಗಳು ಇಲ್ಲ, ಅವುಗಳೆಲ್ಲವನ್ನು ಕಳೆದುಕೊಳ್ಳುತ್ತಾನೆ. ಯಾವಾಗ ಆತ್ಮಜ್ಞಾನವನ್ನು ಹೊಂದಿದ ಆ ಸ್ಥಿತಿಯಲ್ಲಿ, ಯಾವಾಗ ಆತ್ಮಜ್ಞಾನ ಅಂತಾನೆ, ಚೇತಸ, ಆ ಅಂತಃಕರಣದಲ್ಲಿ. ಯಾವ ಅಂತಃಕರಣದಲ್ಲಿ? ಗೂಢಂ ಗುಹ್ಯಂ, ಆ ಶಬ್ದಗಳೆಲ್ಲ ಅವ ನೋಡ್ರಿ, ಹೌದಾ? ಗುಹಾಹಿತಂ ಗವ್ವರೇಷ್ಠಂ, ಅಂತಹ ಆತ್ಮನನ್ನು ತಾನು ಆತ್ಮನೇ ಎಂದು ತಿಳಿದ ಮೂಲಕವಾಗಿ ಶೋಕ ಮೋಹವು ಜಹಾತಿ, ಕಳೆದುಕೊಳ್ಳುತ್ತಾನೆ. ಈತಶ್ರುತ್ವಾ ಸಂಪರಿಗೃಹ್ಯಮರ್ತ್ಯಃ, ಪ್ರವೃಹ್ಯ ಧರ್ಮ್ಯಮನುಮೇತಮಾಪ್ಯ ಸಮೋದತೆ ಮೋದನೀಯ ಗುಂಹಿ ಲಬ್ಧ್ವಾ ವಿವೃತಗುಂ ಸದ್ಮಾ ನಚಿಕೇತ ಸಂಮನ್ನೇ. ಈತಶ್ರುತ್ವಾ ಸಂಪರಿಗೃಹ್ಯಮರ್ತ್ಯಃ ಪ್ರವೃಹ್ಯ ಧರ್ಮ್ಯ ಮನುಮೇತಮಾಪ್ಯ ಸಮೋದತೆ ಮೋದನೀಯ ಗುಂಹಿ ಲಬ್ಧ್ವಾ ವಿವೃತಗುಂ ಸದ್ಮನ ಚಿಕೇತ ಸಂಮನ್ನೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.